ಮಡಿಕೇರಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಯಲ್ಲಿ ನಿನ್ನಂದು ಪೌಲು ಮಳೆ ಕಮ್ಮಿ ಇಂಜತೆಯಿಂಗು ಬೈಟ್ ನೇರತ್ ಬುಡತ್ತೆ ಮಳೆ ತೊರಂಜ ವರದಿಯಾಯ್ತು. ಸಂಪಾಜೆ ಭಾಗಮಂಡಲತ್ತು ಏಳು ಮಳೆಯಾಯ್ತು. ಈ ಮಳೆ ನುಂಡು ಪೊಳೆ ತೋಡಲು ನೀರು ಪರಂಜನುಂಡ್ ನಿನ್ನಂದು ಆರಂಗಿಂಜ 10,000 ಕ್ಯೂಸೆಕ್ಸ್ ನೀರಿನ ಪರಮೆ ಬಿಟ್ಟಿತು. ಮಳೆ ಪಿಂಜ ಗಾಳಿನುಂಡ್ ಅಲ್ಲಲ್ಲಿ ರೋಡ್ರ ಅಡ್ಡ ಮರಬೂವ ಬರೆ ಜರಿಯುವ ಕೂಡನಿಕೆ ಕರೆಂಟ್ ಕಂಬಕ್ಕೆ ತೊಂದರೆ ಆಯ್ತು. ಹಿಂಗ್ ಸಂಬಂಧಪಟ್ಟ ಇಲಾಖೆ ಸಮಸ್ಯೆಯನ್ನು ಸರಿಪಡಿಸುವಕ್ಕೆ ಕ್ರಮ ಎಡ್ತಂಡಿತು. ಅನ್ನನೆ ಕೊಡಗರ ಹದ್ದ ಸಂಪಾಜೆ ಹೋಬಳಿಲು ಪೆರಾಜೆ ಪಿಂಜ ಕರಿಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಲು 6ನೇ ಕುರಿ ಭೂಮಿ ಗಿಡ್ತಿತ್ತು. ಶಾಸಕಗಳನ್ನ ಕೆಜಿ ಬೋಪಯ್ಯ ಹಿಂಗ್ ಅಲ್ಲಿಗೆ ಹೋಯ್ತು ಪರಿಶೀಲನೆ ನಡೆಸಿತು. ಜನಗಳೊಂದು ಮಾಹಿತಿ ಪಡೆದತ್ತು. ಅನ್ನನೆ ಏರ ಗಂಡಾಂತರ ಅಪ್ಪ ಸಾಧ್ಯ ಇಂಜತೆಂಗಿ ಅಪಾಯತುಳ್ಳ ಜಾಗತಂಜ ಜನಗಳ ಸುರಕ್ಷಿತ ಜಾಗಕ್ಕೆ ಮಾತುವಕ್ಕೆ ಜಿಲ್ಲಾಡಳಿತ ಕ್ರಮ ಎಡ್ತಂಡಿತ್ತು. ನಣುಚಿ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡುವ ಅಣ್ಣ ಮಾರಿಪತ್ ಅಕ್ರಮ ಆಯಿತು. ಪ್ಲಾಸ್ಟಿಕ್ ಮಾರಿಯ ನಿಂಜ ಅಂಗಡಿಗೆ ದಾಳಿ ನಡೆತನ ಅಧಿಕಾರಿಯ ಸುಮಾರು 5 ಕೆಜಿ ರಚಗ ಪ್ಲಾಸ್ಟಿಕ್ ಬ್ಯಾಗ್ ಪಿಂಜ ಕವರ್ನ ವಶಕ್ಕೆ ಇಡ್ತಂಡ್ ನಾಶ ಪಡೆತಿತ್ತು. ಅಂಗಕ್ಕೆ ದಂಡ ಇಟ್ಟ ವರದಿಯಾಯಿತು. ಈ ನೇರತ್ ಆರೋಗ್ಯ ಅಧಿಕಾರಿ ಕೋಮಲ್ ಸಿಬ್ಬಂದಿಯ ಕೂಡಿಯಾಡಿ ನಿಂಜತ್ತು. ಭಾಗಮಂಡಲ ವ್ಯಾಪ್ತಿಯಲ್ಲಿ ಏರ ಮಳೆ ಆಯಂಡುಳ್ಳಾಂಡ ಮಾರಿಪತ್ತು ಬೋರೆ ಬೋರೆ ಇಲಾಖೆಯಿಂದ ಎಡ್ತಾಂಡಿಯಾನ ಮುಪ್ಪಡೆ ಕ್ರಮತ್ರಮೀದ ಸಭೆ ನಡೆದಿತ್ತು. 5 ಬಯತರುಳ್ಳ ಮಕ್ಕ ಪೆತ್ತಯಂಗ ಬೈತಾನಯಂಗ ಪಿಂಜ ವಿಶೇಷ ಚೇತನಗಳ ಸುರಕ್ಷಿತ ಜಾಗಕ್ಕೆ ಮಾತುವಾನಕ್ಕೆ ಸೂಚನೆ ಕೊಡ್ತತ್ತು. ಮಳೆಗಾಲದ ರಕ್ಷಣೆಗೆ ಅವಶ್ಯವುಳ್ಳ ಸ್ವಯಂ ಸೇವಕಂಗ ಪಿಂಜ ಮೀಂದೋಕು ಗೊತ್ತುಳ್ಳಯಂಗಳ ನೇಮಕ ಮಾಡುವ ಕೂಡನಿಕೆ ಅವಶ್ಯವುಳ್ಳ ಕ್ರಮ ಎಡ್ತವನಿಕೆ ಸೂಚನೆ ಕೊಡ್ತತ್ತು. ಅನ್ನನೆ ಡಾಕ್ಟರ್ಸ್ ಪಿಂಜ ಆಂಬ್ಯುಲೆನ್ಸ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಯಕ್ಕೆ ಕಾಗದ ಎಳೆದೋಕೆ ತೀರ್ಮಾನ ಮಾಡಿಸಿ ರೋಡ್ ಕರೆಯರ ಮರ ಕೆತ್ತುವಕ್ಕೆ ಅರಣ್ಯ ಇಲಾಖೆಗೆ ಸೂಚನೆ ಕೊಡ್ತತ್ತು. ಎನ್ಡಿಆರ್ಎಫ್ ತಂಡ ತರಬೇತಿಲು ಉಂಡು ತೊಡಿಕೆ ಭಾಗಮಂಡಲಕ್ಕೆ ಬಪ್ಪ ಅಂದು ಕಂದಾಯ ಇಲಾಖೆಯ ಅಧಿಕಾರಿಯ ಎಣ್ಣಿತು. ಸಭೆಯಲ್ಲಿ ವೈದ್ಯಾಧಿಕಾರಿಯ ಕೂಡನಿಕೆ ಮುಖ್ಯಪಟ್ಟಂಗ ಹಾಜರಿಂಜತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಕೂಡನಿಕೆ ಬೇರೆ ಬೇರೆ ಇಲಾಖೆ ರಾಧನೆಯಲ್ಲಿ ನಾಳೆ ಪೊಲಕ 11 ಗಂಟೆಗೆ ಮೂರ್ನಾಡು ಪದವಿ ಪೂರ್ವ ಕಾಲೇಜಲ್ಲಿ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ನಡಪ. ಕಾರ್ಯಕ್ರಮದ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಜಿಲ್ಲಾ ಕಾನೂನು ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಕೂಡನಿಕೆ ಮುಖ್ಯಪಟ್ಟಂಗ ಹಾಜರಿಪ್ಪ. ಕಂದಾಯ ಇಲಾಖೆಯ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮ ನಾಳೆ ಬುಟ್ಟಂಗಾಲ ಹತ್ರ ವಿಎಸ್ಎಸ್ಎನ್ ಬ್ಯಾಂಕ್ ಸಭಾಬಡೆಯಲ್ಲಿ ಪೊಲಕ 10 ಗಂಟೆಗೆ ತಹಶೀಲ್ದಾರ್ ಡಾಕ್ಟರ್ ಯೋಗಾನಂದ್ರ ಎಂಗಡ ಕೊರವ ಕಾರ್ಯಕ್ರಮ ನಡಪ. ಬುಟ್ಟಂಗಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಡಂಗನ ಗ್ರಾಮ ಹತ್ರ ಭೂ ದಾಖಲೆಗೆ ಸಂಬಂಧಪಟ್ಟನಿಕೆ ಕಂದಾಯ ಇಲಾಖೆಯ ಕಾರ್ಯ ಪೌತಿ ಖಾತೆ ಪಟ್ಟೆದಾರಂಗಡ ಪೆದ ವಜಾ ಮಾಡುವ ಕೂಡನಿಕೆ ಎಲ್ಲಾ ವಿಷಯಕ್ಕೆ ಇಲಾಖೆ ಕ್ರಮ ಇಡ್ತವ. ಗ್ರಾಮಸ್ಥಂಗ ಅರ್ಜಿನ ಕೊಡಪಣ್ಣ ಮೂಲಕ ಈ ಕಾರ್ಯಕ್ರಮ ಹತ್ರ ಉಪಯೋಗ ಪಡೆದವನು ಗ್ರಾಮ ಲೆಕ್ಕಿಗ ಹೇಮಂತ್ ಪ್ರಕಟಣೆಯಲ್ಲಿ ಕಟ್ಟಂಡಿತು. ವಿರಾಜಪೇಟೆಯಲ್ಲಿ ಕಾರ್ಯನಿಸಿಯುಳ್ಳ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ವಾರತ್ಲು 14 ಪಿಂಜ ಚೆನ್ನಿಯಾಚೆ ಪಲಕ 8 ಗಂಟೆಯ ಮಧ್ಯಾಹ್ನ 12 ಗಂಟೆಗೆ ತನೇ ಡಾಕ್ಟರ್ ಸಿಪ್ಪ ಮಾಜಿ ಪಟ್ಟಾಳಕಾರ ಪಿಂಜ ಇಂಗಡ ಸಂಸಾರ ತಂಗಡ ಪೆದತನ ಮುಪ್ಪಡೆ ನೋಂದಾವಣೆ ಮಾಡಿಕೊಂಡು ಅನ್ನನೆ ಬಾಕಿ ದಿನದ ರೊಟೀನ್ ಮದ್ದು ಕಿಟ್ಟು ಅಂದು ಕ್ಲಿನಿಕ್ ಅಧಿಕಾರಿ ಅರಿಚಿಟ್ಟಿತು. ಜಿಲ್ಲಾ ಮಕ್ಕಳ ಘಟಕತ್ರ ಆದನೆಯಲ್ಲಿ ಪುದಿಯದಾಯಿತು ಮಡಿಲು ಅಣ್ಣ ಸರ್ಕಾರ ವಿಶೇಷ ದತ್ತು ಸಂಸ್ಥೆಯನ್ನು ಶುರು ಮಾಡಿತು. ಇಲ್ಲಿ ಅನಾಥ ಮಕ್ಕಳ ಪೋತುವಕ್ಕೆ 4 ಆಯಾ ಚಾಕ್ರಿಗೆ ಅರ್ಜಿ ಹಾಕಿತು. ಕೆಲಸಕ್ಕೆ ಬಪ್ಪಯಂಗ ಪೋವಲು ಬೈಟ್ ಕಾರ್ಯನಿರ್ವಹಿಸೋಕೆ ತಯಾರಾಯ್ತಿರೊಂಡು ಇರಾದೆ ಉಳ್ಳಯಂಗ ಕಾವೇರಿ ಲೇಔಟ್ಲುಳ್ಳ ಸರ್ಕಾರಿ ವಿಶೇಷ ದತ್ತು ಸಂಸ್ಥೆಗೆ ಅರ್ಜಿನ ಒಪ್ಪಿಚುಡೋಣ ಸಂಸ್ಥೆಯ ಅಧೀಕ್ಷಕಂಗ ಅರಿವಿಕೆ ತಂದಿತು. ಐಗೂರು ಎಸಳೂರು ಪಿಂಜ ಬಿಳಿಗೇರಿಲುಳ್ಳ ಸಂಬಾರ ಮಂಡಳಿ ಇಲಾಖೆಯ ನರ್ಸರಿಲಿ ನಲ್ಲ ಗುಣಮಟ್ಟತ್ರ ಏಲಕ್ಕಿ ಪಿಂಜ ನಲ್ಲಮಳು ಗಿಡ ಕೊಡಪದುಂಡು. ಕೊಡಗು ಜಿಲ್ಲೆಯ ರೈತಂಗ ಇಂಡ ಪ್ರಯೋಜನ ಪಡೆದುಕೊಂಡು ಮಂಡಳಿರ ಸಹಾಯಕ ನಿರ್ದೇಶಕಂಗ ಕಟ್ಟಣಿತು. ಚೆಟ್ಟಳ್ಳಿ ಸುಂಟಿಕೊಪ್ಪ ರೋಡ್ ಮಳೆ ನುಂಡು ದುಂಬಾ ಪಾಳಾಯಿತು. ದಂಡಚಕ್ರ ವಾಹನ ಆಟೋರಿಕ್ಷಾ ಪಿಂಜ ನಡೆದು ಪೋಪ್ಪಯಂಕು ತುಂಬಾ ಅಪಾಯ ಅಪ್ಪಂತ ಪರಿಸ್ಥಿತಿ ಉಂಟು. ಆನಗುಂಡು ಜಿಲ್ಲಾಡಳಿತ ಹಿಂಗ್ ಬೋಂಡಿಯಾನ ಕ್ರಮ ಎಡ್ತೋಂಡು ಗ್ರಾಮಸ್ಥಂಗ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪಿಚಿಟ್ಟಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದ್ರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಎಲ್ಲವರ ಕೂಡುಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮೂರ್ನಾಡು ಪದವಿ ಪೂರ್ವ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ತಾಲೂಕು ವ್ಯಾಪ್ತಿಯಲ್ಲಿ ಹೋಬಳಿವಾರು ಪೌತಿ ವಾರಸುದಾರಿಕೆನ ಖಾತೆ ಆಂದೋಲನ ನಾಳೆ ಭಾಗಮಂಡಲ. ತಾರೀಕು 7ಕ್ಕೆ ನಾಪೋಕ್ಲು, 11ಕ್ಕೆ ಸಂಪಾಜೆ, 14ಕ್ಕೆ ಮಡಿಕೇರಿಯಲ್ಲಿ ಪೌತಿ ಖಾತೆ ಆಂದೋಲನ ನಡೆದೈತ. ತಹಸೀಲ್ದಾರ್ ಪಿಎಸ್ ಮಹೇಶ್ ಅವರು ತಿಳಿಸಿದರು. ವಿರಾಜಪೇಟೆ ಪುರಸಭೆನ ಮುನ್ಸಿಪಾಲ್ ಇಸ್ಕೂಲ್ ಕಟ್ಟಡನ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಿಟ್ಟು ಕೊಡುವ ನಿವೇಶನ ಹಸ್ತಾಂತರ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 2:30 ಗಂಟೆಗೆ ನಡೆದಿದೆ. ಜಿಲ್ಲೆಯಲ್ಲಿಡೀ ಆರಿದ್ರ ನಕ್ಷತ್ರದ ಮಳೆ ನರಭಸ ತುಂಬಾ ಜೋರಾಟು. ಜಿಲ್ಲೆನ ಹೊಳೆ ತೋಡುಗ ತುಂಬಿ ಹರಿತಾವಳು. ಸುಮಾರು ಕಡೆ ರಸ್ತೆಗೆ ಮರ ಬಿದ್ದು ಸಂಪರ್ಕ ಇಲ್ಲದಾಟು. ಹಂಗೆ ಕರೆಂಟ್ ಸಂಪರ್ಕಲು ತಾಪತ್ರೆ ಆಗಿಟ್ಟು. ಇಂದು ಬೆಳಿಗ್ಗೆ 8 ಗಂಟೆಗೆ ಆಕಿರಿಯಾದಂಗೆ ಜಿಲ್ಲೆಗೆ 66.11 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 71.76, ಹಂಗೆ ವಿರಾಜಪೇಟೆ ತಾಲೂಕಿಗೆ 30.73, ಹಂಗೆ ಸೋಮವಾರಪೇಟೆ ತಾಲೂಕಿಗೆ 50 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಗಿಟ್ಟು. ಪೆರಾಜೆ ಗ್ರಾಮ ಪಂಚಾಯತಿನ ಕಡೆಯಿಂದ ಪಾಯಸ್ವಿನಿ ಹೊಳೆಗೆ ಕಿಂಡಿ ಅಣೆಕಟ್ಟು ಮತ್ತು ತಡೆಗೋಡೆ ಸೇತುವೆ ರಸ್ತೆಗೆ ಹಂಗೆ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನಾ ಕಾರ್ಯಕ್ರಮ 4:05 ಬೆಳಿಗ್ಗೆ ಪೆರಾಜೆ ಗ್ರಾಮ ಪಂಚಾಯತಿ ಸಭಾಪಾಡಲಿ ನಡೆದಿದೆ. ಜಿಲ್ಲಾ ಪಂಚಾಯತಿನ ಹೊಸ ಉಪಕಾರ್ಯದರ್ಶಿಯಾಗಿ ಬಿ ಧನರಾಜು, ಹಂಗೆ ಯೋಜನಾ ನಿರ್ದೇಶಕರಾಗಿ ಜಗದೀಶ್ ಅವರು ಅಧಿಕಾರ ವಹಿಸಿಕೊಂಡಳು. ಕೆ ನಿಡುಗಣೆ ಗ್ರಾಮದಲ್ಲಿ ಕಟ್ಟುತ್ತಿರುವ ಸರ್ಕಾರಿ ಗೋಶಾಲೆನ ಜಿಲ್ಲಾ ಪಂಚಾಯತಿನ ಸಿಇಒ ಬಮೋರ್ ಸಿಂಗ್ ಮೀನಾವು ಖುದ್ದಾಗಿ ಭೇಟಿ ಕೊಟ್ಟು ನೋಡಿದೋ. ಜಿಲ್ಲಾ ಪಂಚಾಯತಿನ ಕಡೆಯಿಂದ ಗೋಶಾಲೆನ 8 ಎಕರೆ ಜಾಗಕ್ಕೆ ಬೇಲಿ ಹಾಕಿಕೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಕ್ರಿಯಾ ಯೋಜನೆ ತಯಾರು ಮಾಡಿ ಅನುಮೋದನೆಗೆ ಸಲ್ಲಿಸೋಕ್ಕೂ, 1 ಲಕ್ಷ ರೂಪಾಯಿ ಖರ್ಚಲ್ಲಿ ಹುಲ್ಲುಗಾವಲು ಅಭಿವೃದ್ಧಿ ಮಾಡಿಕೆ, ಗ್ರಾಮ ಪಂಚಾಯತಿನ ನರೇಗಾ ಯೋಜನೆಯಲ್ಲಿ ಕ್ರಮ ತಗೊಳಕ್ಕೂ, ಹಂಗೆ ಗೋಶಾಲೆನ ಸುರಕ್ಷತೆನ ದೃಷ್ಟಿಯಿಂದ ಸುತ್ತಮುತ್ತ ಸಿಸಿ ಕ್ಯಾಮೆರಾನ ಮಡಗೋಕುತ್ತ ಸಂಬಂಧಪಟ್ಟ ಇಲಾಖೆನ ಅಧಿಕಾರಿಗಳಿಗೆ ಸಿಇಒವು ಸೂಚನೆ ಕೊಟ್ಟಳು. ಸಭೆಯಲ್ಲಿ ಮುಖ್ಯಪಟ್ಟಾಧಿಕಾರಿಗೆ ಹಾಜರಿದ್ದು ಮಡಿಕೇರಿ ಕ್ಷೇತ್ರ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚು ರಂಜನವು ಹಾರಂಗಿ ಜಲಶಯಾತ್ರ ಇರುವ ಅವ್ವ ಕಾವೇರಿಗೆ ವಿಶೇಷ ಪೂಜೆ ಮಾಡಿ ಅಲ್ಲಿಂದ ಬಾಗಿನ ಒಪ್ಪಿಸಿದರು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಲಿ ಪ್ರತಿ ವಾರದ ಬುಧವಾರ ಮತ್ತು ಶನಿವಾರ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಡಾಕ್ಟರ್ಗೆ ಇದ್ದಾವೆ. ಹಾಗೆ ಬಾಕಿ ದಿನಗಳಲ್ಲಿ ರೊಟೀನ್ ಮುದ್ದಿನ ಕೊಟ್ಟವೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕಂದಾಯ ಇಲಾಖೆ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮ ನಾಳೆ ಬಿಟ್ಟಂಗಾರ VSSN ಬ್ಯಾಂಕ್ ಸಭಾಪಾಡಲಿ ಬೆಳಿಗ್ಗೆ 10 ಗಂಟೆಗೆ ತಹಸೀಲ್ದಾರ್ ಡಾಕ್ಟರ್ ಯೋಗಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಕಂದಾಯ ಇಲಾಖೆ ಕಾರ್ಯಕ್ರಮ ಏರ್ಪಾಡಾಟು. ಭಾಗಮಂಡಲದಲ್ಲಿ ಜಾಸ್ತಿ ಮಳೆಯಾಗ್ತಿರುವ ನಿಟ್ಟಲ್ಲಿ ಬೇರೆ ಬೇರೆ ಇಲಾಖೆಯಿಂದ ತಗೊಂಡಿರುವ ಕ್ರಮಗಳ ಕುರಿತು ಸಭೆ ನಡೆದು. ಸಭೆಯಲ್ಲಿ 5 ವರ್ಷದೊಳಗೆ ನಮ್ಮಕ್ಕ ಬಾಣ್ತಿಗ ವಿಶೇಷಚೇತನರು, ಹಂಗೆ ವಯಸ್ಸಾದವರನ್ನ ಮಳೆಗಾಲಲ್ಲಿ ಸುರಕ್ಷಿತ ಜಾಗಕ್ಕೆ ಕಳಿಸೋಕ್ಕೂ, ಹಂಗೆ ಮಳೆಗಾಲಲ್ಲಿ ತುರ್ತು ಸೇವೆಗೆ ಬೇಕಾದ ಸ್ವಯಂ ಸೇವಕರನ್ನ ಅನುಭವಸ್ಥ ಈಜುಗಾರರ ನೇಮಕ ಮಾಡೋ ಸೇರಿದಂಗೆ ಸುಮಾರು ಅಗತ್ಯ ಕ್ರಮಗಳ ತಗೊಳಕ್ಕೂ ಸೂಚನೆ ಕೊಟ್ಟಳು. ಐಗೂರು, ಎಸಳೂರು ಮತ್ತು ಬಿಳಿಗೇರಿಲಿರುವ ಮಸಾಲೆ ಮಂಡಳಿನ ಇಲಾಖೆನ ನರ್ಸರಿಲಿ ಒಳ್ಳೆ ಗುಣಮಟ್ಟದ ಏಲಕ್ಕಿ ಹಂಗೆ ಒಳ್ಳೆ ಮೆಣಸು ಗಿಡನ ಕೊಟ್ಟವೆ. ಅವಶ್ಯ ಇರುವ ರೈತರು ಇದರ ಪ್ರಯೋಜನ ಪಡ್ಕೊಳಕ್ಕಂತ ಸಂಬಾರ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 9:20 ಕ್ಕೆ ನಮ್ಮ ನಿಲಯದಿಂದ ಅರೆಭಾಷೆ ಐಸಿರಿ ಕಾರ್ಯಕ್ರಮ. ಇದರಲ್ಲಿ ಸೈನಿಕ ಜೀವನ ಅಂದು ಇಂದು ಮಾಜಿ ಸೈನಿಕ ಸುಬ್ರಾಯ ಕಾಸ್ಪಾಡಿ ಅವರೊಂದಿಗೆ ನಡೆಸಿದ ಮಾತುಕತೆ ಕೊನೆಯ ಭಾಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.